ಕಾಫಿ ಕ್ಷೇತ್ರದಲ್ಲಿ ಅನೇಕರು ಕೆಲಸ ಮಾಡ್ತಿದ್ದಾರೆ. ಕಾಫಿ ಬೆಳೆಗಾರರು ಕಾರ್ಮಿಕರಿಗೆ ಆಶ್ರಯ ಕೊಟ್ಟರೆ ಕಂಪನಿಗಳು ಅನೇಕ ಜನಗಳಿಗೆ ಉದ್ಯೋಗವನ್ನು ನೀಡಿದವೆ. ಕಾಫಿ ಬೀಜದ ಆಯ್ಕೆಯಿಂದ ಹಿಡಿದು ಸಸ್ಯಗಳನ್ನು ಬೆಳೆಸಿ ತೋಟಗಳನ್ನು ಸ್ಥಾಪನೆ ಮಾಡಿ ಕಟಾವು ಮಾಡಿ ಒಣಗಿಸಿ ಸಂಸ್ಕರಣೆ ಮಾಡಿ ಹುರಿದು ಪುಡಿ ಮಾಡಿ ಕಾಫಿ ಪಾನೀಯವನ್ನು ತಯಾರಿಸಿ ಅಂತಿಮವಾಗಿ ಗ್ರಾಹಕರ ತುಟಿಗೆ ತಟ್ಟುವವರೆಗೆ ಕಾಫಿ ಎಷ್ಟೆಲ್ಲ ಜನಗಳಿಗೆ ಉದ್ಯೋಗವನ್ನು ಕೊಡುತ್ತೆ ನೋಡಿ. ಇದೇ ಕಾಫಿಯ ವಿಶೇಷತೆ. ಕರ್ನಾಟಕದಲ್ಲಿ ಕೊಡಗನ್ನು ಸೇರಿಕೊಂಡು ಹಾಸನ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಕಾಫಿಯನ್ನು ಬೆಳೆಯಲಾಗ್ತಾ ಇದೆ. ಕಣಿವೆಗಳಲ್ಲಿ ಬೆಟ್ಟಗಳ ಸಾಲುಗಳಲ್ಲಿ ಕಾಫಿ ನೆಲೆಯೂರಿದೆ, ನಲ್ಮೆಯ ಬೆಳೆಯಾಗಿದೆ. ಕೇಳುಗರೆ, ಕಾಫಿ ಕುರಿತಂತೆ ಈಗ ನಿಮಗೊಂದು ಸ್ವಾದಿಷ್ಟವಾದ ಹಾಡು. ವಿಶೇಷವಾಗಿ ಕಾಫಿ ಪಾನೀಯವನ್ನು ಅನೇಕರು ಇಷ್ಟಪಟ್ಟು ಬಳಕೆ ಮಾಡಿಕೊಳ್ತಾರೆ. ಆದರೆ ಸಕ್ಕರೆ ಬಳಸಿದ ಕಾಫಿ ಅಷ್ಟೊಂದು ಹಿತವಲ್ಲ, ಬೆಲ್ಲದ್ದೇ ಒಳ್ಳೆಯದು ಅಂತ ಅನ್ಕೊಂಡು ನಮ್ಮ ಹಿರಿಯರು ಈಗಲೂ ಹೇಳೋದಿದೆ. ಈಗಲೂ ಅನೇಕರು ಬೆಲ್ಲದ ಕಾಫಿಯನ್ನೇ ಸೇವನೆ ಮಾಡೋದಿದೆ. ಹೊರಗಡೆ ದೇಶಗಳಲ್ಲಿ ಕಾಫಿಗೆ ಹಾಲನ್ನೇ ಸೇರಿಸೋದಿಲ್ಲ ಅಂತ ಅನ್ಕೊಂಡು ಅಲ್ಲಿ ಹೋಗಿ ಬಂದಿರೋರು ಹೇಳ್ತಾರೆ. ಕಪ್ಪು ಕಾಫಿ, ಬ್ಲ್ಯಾಕ್ ಕಾಫಿ ಬಹು ಜನಪ್ರಿಯವಾಗಿದೆ ಅಂತ ಅನ್ಕೊಂಡು ನೀವು ಕೇಳಿದಿರಿ. ಚಿಕ್ಕೋರಿ ಇವತ್ತು ಕಾಫಿಗಿಂತ ಹೆಚ್ಚು ಹಣವನ್ನು ಮಾಡಿದೆ ಅಂತ ಅನ್ಕೊಂಡು ಮಾತಾಡೋದಿದೆ. ಕಾಫಿ ಪುಡಿಯೊಂದಿಗೆ ಚಿಕ್ಕೋರಿ ಸೇರಿಕೊಂಡು ಕಾಫಿಯ ಮೂಲ ಸ್ವರೂಪಕ್ಕೆ ಅಡ್ಡಿ ಮಾಡಿದೆ, ಹಾಗೆ ಆರೋಗ್ಯಕ್ಕೂ ತೊಂದರೆ ಕೊಡ್ತಾ ಇದೆ ಅಂತ ಅನ್ಕೊಂಡು ಹೇಳಲಾಗ್ತಾ ಇದೆ. ಶುದ್ಧವಾದ ಕಾಫಿಯೇ ಶ್ರೇಷ್ಠವಾದದ್ದು, ಉಪಯುಕ್ತವಾದದ್ದು ಅಂತ ಅನ್ಕೊಂಡು ಕಾಫಿ ಉದ್ದಿಮೆಯಲ್ಲಿ ನಿರತರಾಗಿರೋರು ಖಚಿತವಾಗಿ ಮಾತನಾಡ್ತಾರೆ. ಈಗ ಬಿ ಎ ಗಣೇಶ್, ಕಡ್ಲೇರ ತುಳಸಿ ಮೋಹನ್ ಮತ್ತು ಚಂದ್ರಕಲಾಮೂರ್ತಿ ಅವರು ಹಾಡಿದ ಈ ಗೀತೆ ನಿಮಗಾಗಿ. ವಾದ್ಯ ಸಹಕಾರದಲ್ಲಿ ಕೀಬೋರ್ಡ್ ಶ್ರೀನಿವಾಸ್, ತಬಲ ಸೀತಾರಾಮ್. ಕಾಫಿ ಪಾನೀಯ ಹೃದಯ, ಕಾಫಿ ಪಾನೀಯ ಚೈತನ್ಯದ ಹೃದಯ, ಚಿಕೋರಿ ಅಪಾಯ ಅಪೇಕ್ಷಣೀಯ, ಬೆಲ್ಲ ಅಪೇಕ್ಷಣೀಯ, ಬೆಲ್ಲ ಅಪೇಕ್ಷಣೀಯ, ಕಾಫಿ ಪಾನೀಯ ಚೈತನ್ಯದ ಹೃದಯ, ಕಾಫಿ ಪಾನೀಯ ಚೈತನ್ಯದ ಹೃದಯ, ಲಲ್ಲಲ್ಲಲ್ಲಲ್ಲಲ್ಲಲ್ಲ. ಕಾಫಿಗೆ ಸಕ್ಕರೆ ಒಳಿತಲ್ಲ, ಹಾಲು ಬೇಕಾಗಿಲ್ಲ, ಕಾಫಿಗೆ ಸಕ್ಕರೆ ಒಳಿತಲ್ಲ, ಹಾಲು ಬೇಕಾಗಿಲ್ಲ, ಕಪ್ಪು ಕಾಫಿ ವಿಶ್ವದಲ್ಲೆಲ್ಲ ಕಾಫಿ ಅಪಾಯವಲ್ಲ, ಶುದ್ಧ ಕಾಫಿ ಅಪಾಯವಲ್ಲ, ಕಾಫಿಗೆ ಸಕ್ಕರೆ ಒಳಿತಲ್ಲ, ಹಾಲು ಬೇಕಾಗಿಲ್ಲ, ಕಪ್ಪು ಕಾಫಿಯ ವಿಶ್ವದಲ್ಲೆಲ್ಲ ಶುದ್ಧ ಕಾಫಿ ಅಪಾಯವಲ್ಲ, ಶುದ್ಧ ಕಾಫಿ ಅಪಾಯವಲ್ಲ, ಶುದ್ಧ ಕಾಫಿ ಅಪಾಯವಲ್ಲ, ಕಾಫಿ ಪಾನೀಯ ಹೃದಯ, ಕಾಫಿ ಪಾನೀಯ ಚೈತನ್ಯದ ಹೃದಯ. ಮಲೆನಾಡಿನಲ್ಲಿ ಕಾಫಿ ವೃಕ್ಷಗಳೊಂದಿಗೆ ಸಹವಾಸಿ, ಮಲೆನಾಡಿನಲ್ಲಿ ಕಾಫಿ ವೃಕ್ಷಗಳೊಂದಿಗೆ ಸಹವಾಸಿ, ಚಿತ್ರಣ ಹೃದಯ ಸ್ಪರ್ಶಿ ಸರ್ವರಿಗೂ ಖುಷಿ ಖುಷಿ, ಸರ್ವರಿಗೂ ಖುಷಿ ಖುಷಿ, ಸರ್ವರಿಗೂ ಖುಷಿ ಖುಷಿ, ಕಾಫಿ ಪಾನೀಯ ಚೈತನ್ಯದ ಹೃದಯ, ಕಾಫಿ ಪಾನೀಯ ಚೈತನ್ಯದ ಹೃದಯ. ವಿಷಗಳು ಒಳಿತಲ್ಲ, ವಿಷಗಳು ಒಳಿತಲ್ಲ, ಏಕ ಬೆಳೆ ಹಿತವಲ್ಲ, ಚಿಂತೆಗಳು ಸಲ್ಲ ಅತಿ ಪ್ರಚೋದ

ಸೊಗಸು, ಮಲೆನಾಡಿನ ಕಾಳು ಮೆಣಸು ತೋಟಕ್ಕೆ ಸೊಗಸು, ವೃಕ್ಷಗಳಿಗೆ ಪೋಣಿಸು ರೈತರಿಗೆ ತಿರಿಸು, ವೃಕ್ಷಗಳಿಗೆ ಪೋಣಿಸು ರೈತರಿಗೆ ತಿರಿಸು, ಕಪ್ಪು ಬಂಗಾರ ಬಳ್ಳಿಗೆ ಸಿಂಗಾರ, ಕಪ್ಪು ಬಂಗಾರ ಬಳ್ಳಿಗೆ ಸಿಂಗಾರ, ಕಾಳುಗಳ ಸರಸರ ಕೃಷಿಕರಿಗೆ ವರ ವರ, ಕಾಳುಗಳ ಸರಸರ ಕೃಷಿಕರಿಗೆ ವರ ವರ. ಆದರೆ ಕಷ್ಟ ರೋಗ ಬಂದರೆ ನಷ್ಟ, ಬಸಿಗಾಲುವೆ ಯಾರ ಕಪ್ಪು ಬಂಗಾರ ಬಳ್ಳಿಗೆ ಸಿಂಗಾರ, ಕಾಳುಗಳ ಸರಸರ ಕೃಷಿಕರಿಗೆ ವರ ವರ, ಕಾಳುಗಳ ಸರಸರ ಕೃಷಿಕರಿಗೆ ವರ ವರ. ಕಾಫಿಯೊಂದಿಗೆ ಸಂಯೋಜನೆ ಅಡಿಕೆ ತೆಂಗಿಗೂ ಆಕರ್ಷಣೆ, ಅಕ್ಕರೆಯ ಪಾಲನೆ ವರಮಾನ ಜೋಡಣೆ, ಅಕ್ಕರೆಯ ಪಾಲನೆ ವರಮಾನ ಜೋಡಣೆ, ಕಪ್ಪು ಬಂಗಾರ ಬಳ್ಳಿಗೆ ಸಿಂಗಾರ, ಕಪ್ಪು ಬಂಗಾರ ಬಳ್ಳಿಗೆ ಸಿಂಗಾರ, ಕಾಳುಗಳ ಸರಸರ ಕೃಷಿಕರಿಗೆ ವರ ವರ, ಕಾಳುಗಳ ಸರಸರ ಕೃಷಿಕರಿಗೆ ವರ ವರ, ಕಾಳುಗಳ ಸರಸರ ಕೃಷಿಕರಿಗೆ ವರ ವರ, ಕಾಳುಗಳ ಸರಸರ ಕೃಷಿಕರಿಗೆ ವರ ವರ, ಕೃಷಿಕರಿಗೆ ವರ ವರ, ಕೃಷಿಕರಿಗೆ ವರ ವರ. ಕೊಡಗಿನಲ್ಲಿ ಕಬ್ಬು ಪ್ರಮುಖವಾದ ಬೆಳೆ ಅಲ್ಲ, ನಿಜ ತಾವೆಲ್ಲರೂ ಒಪ್ಕೊಳ್ತೀರಿ. ಆದರೆ ಕೊಡಗಿನ ಅನೇಕ ಜನ ನಾಗರಿಕರು ಕಬ್ಬನ್ನ ತಮ್ಮ ಮನೆಯ ಮುಂದೆ ಅಥವಾ ಮನೆಯ ಅಕ್ಕಪಕ್ಕದಲ್ಲಿ ಇಲ್ಲವೇ ಹಿತ್ತಲಿನಲ್ಲಿ ಕೈತೋಟದಲ್ಲಿ ಬೆಳೆಸಿರೋದನ್ನ ನಾವು ನೀವು ನೋಡಿದ್ದೀವಿ ಅಲ್ವಾ? ಮಳೆಯನ್ನು ಸಹಿಸಿಕೊಳ್ಳುತ್ತೆ, ಮಳೆ ಕಡಿಮೆ ಆದಾಗ್ಲೂ ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಕಬ್ಬು ಬಹುವಾರ್ಷಿಕ ಬೆಳೆ. ಕಬ್ಬಿನಲ್ಲಿ ಆ ಸಿಹಿ ಅಂಶ ಇದೆಯಲ್ಲ, ಅದರಲ್ಲಿ ಸುಕ್ರೋಸ್ ಇರೋದ್ರಿಂದ ಬಹುಬೇಗ ಕಬ್ಬಿನ ರಸವನ್ನ ತೆಗೆದುಕೊಂಡಾಗ ಅಥವಾ ಕಬ್ಬನ್ನ ತಿಂದಾಗ ಚೈತನ್ಯ ಮೂಡುತ್ತೆ. ಕಬ್ಬಿನ ರಸ ನಮ್ಮ ಆರೋಗ್ಯ ರಕ್ಷಕ, ವಿಶೇಷವಾಗಿ ಲಿವರ್ ಇದೆಯಲ್ಲ ಯಕೃತ್ತು, ಇದನ್ನ ಚೆನ್ನಾಗಿ ಇಡ್ಲಿಕ್ಕೆ ಕಬ್ಬಿನ ರಸ ನೆರವಿಗೆ ಬರುತ್ತೆ, ಉಪಯೋಗವಾಗುತ್ತೆ ಅಂತ ಅನ್ಕೊಂಡು ಹೇಳಲಾಗ್ತಾ ಇದೆ. ಇದಲ್ದಲನೆ ಕಬ್ಬಿನ ಸೇವನೆಯು ಅಂದ್ರೆ ತಾಜಾ ರೂಪದಲ್ಲಿ ಅದನ್ನ ತಿಂದಾಗ ಅಥವಾ ರಸವನ್ನ ಕುಡಿದಾಗ ಕಣ್ಣಿಗೂ ಹೃದಯಕ್ಕೂ ಕಿಡ್ನಿಗೂ ಹೀಗೆ ನರಗಳಿಗೂ ಮಾಂಸಖಂಡಗಳಿಗೂ ಬಲವನ್ನು ನೀಡುತ್ತೆ, ಆರೋಗ್ಯ ಕಾಪಾಡಲಿಕ್ಕೂ ಸಹಾಯಕ್ಕೆ ಬರುತ್ತೆ ಅಂತ ಅನ್ಕೊಂಡು ಹೇಳಲಾಗ್ತಾ ಇದೆ. ಕಬ್ಬಿನ ರಸದಲ್ಲಿ ಪೋಷಕಾಂಶಗಳಿದ್ದಾವೆ. ಹೀಗಿರೋದ್ರಿಂದ ಹಲ್ಲುಗಟ್ಟಿರೋರು ಕಬ್ಬನ್ನ ನೇರವಾಗಿ ತಿನ್ನಿ, ಹಲ್ಲು ಗಟ್ಟಿ ಇಲ್ಲ ತಿನ್ಲಿಕ್ಕೆ ಆಗೋದಿಲ್ಲ ಅನ್ನೋರು ರಸವನ್ನು ಮಾಡಿಕೊಂಡು ಸೇವನೆ ಮಾಡ್ತಾ ಇರ್ರಿ. ಒಂದೇನೆಂದ್ರೆ ಮಧುಮೇಹಿಗಳಿಗೆ ಕಬ್ಬು ಅಷ್ಟೊಂದು ಒಳ್ಳೇದಲ್ಲ. ನೇರವಾಗಿ ಈ ಸಿಹಿ ಅಂಶ ಇದೆಯಲ್ಲ ಸುಕ್ರೋಸ್ ರೂಪದಲ್ಲಿರೋದ್ರಿಂದ ತುಸು ತೊಂದರೆ ಕೊಡುತ್ತೆ. ಕಬ್ಬು ಬರೀ ಮನುಷ್ಯರಿಗಲ್ಲ ಜಾನುವಾರುಗಳಿಗೂ ಇಷ್ಟವಾದದ್ದು. ಬಹುವಾರ್ಷಿಕ ಸ್ವಭಾವದ ಕಬ್ಬನ್ನು ಒಂದ್ಸಾರಿ ಹಾಕಿದ್ರೆ ಸಾಕು, ನಾಲ್ಕಾರು ವರ್ಷಗಳ ಕಾಲ ನಿಮ್ಮಲ್ಲಿರುತ್ತೆ. ಕೊಡಗಿನಲ್ಲಿ ಹತ್ತಾರು ರೀತಿಯ ಕಬ್ಬಿನ ತಳಿಗಳನ್ನ ನಮ್ಮ ನಾಗರಿಕರು ಬೆಳೆದಿರೋದನ್ನ ನಾವು ಕಂಡಿದ್ದೀವಿ. ಇದರಲ್ಲಿ ಪಟಾವಳಿ ಕಬ್ಬು ಶ್ರೇಷ್ಠವಾದದ್ದು, ಔಷಧಿಯ ಗುಣವನ್ನು ಹೊಂದಿದೆ ಅಂತ ಅನ್ಕೊಂಡು ಹೇಳಲಾಗ್ತಾ ಇದೆ. ಕಾಮಾಲೆ ಕಾಯಿಲೆ ಬಂದಾಗ ಇದನ್ನ ಅಪೇಕ್ಷಣೀಯವಾಗಿ ಬಳಸಲಾಗ್ತಾ ಇದೆ. ಹಾಗೆ ಮೂರ್ಛೆ ಸಮಸ್ಯೆ ಬಂದಾಗ ಅದರಿಂದಾಗುವ ಅನಾನುಕೂಲಗಳನ್ನ ಬೇಗ ನಿವಾರಣೆ ಮಾಡಲಿಕ್ಕೂ ಈ ಪಟಾವಳಿ ಕಬ್ಬಿನ ರಸದಿಂದ ತಯಾರಿಸಿದ ಪದಾರ್ಥ ಉಪಯುಕ್ತ ಅಂತ ಅನ್ಕೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡಿರೋರು ಹೇಳ್ತಿದ್ದಾರೆ. ಪಟಾವಳಿ ಕಬ್ಬು ನೋಡ್ಲಿಕ್ಕೆ ಚಂದ ಕಾಣುತ್ತೆ. ಕಾಂಡದ ಮೇಲೆ ಮೂರು ಬಣ್ಣದ ಪಟ್ಟೆ ಪಟ್ಟೆಗಳು ಇರ್ತವೆ. ಕೊಡಗಿನಲ್ಲೂ ಆ ಕಬ್ಬಿದೆ. ಇದರಂತೆ ಜ್ಯೂಸ್ ಕಬ್ಬು, ಸಾಮಾನ್ಯವಾಗಿ ಕಬ್ಬಿನ ಜ್ಯೂಸ್ ಅನ್ನ ಮಾಡುವ ಪ್ರದೇಶಗಳಲ್ಲಿ ಇದನ್ನ ಇಷ್ಟಪಟ್ಟು ಬಳಸ್ತಾರೆ. ಇದು ಯಂತ್ರಕ್ಕೂ ಹೊರೆ ಅಲ್ಲ, ಹಾಗೆ ಕಬ್ಬಿನ ರಸ ಚೆನ್ನಾಗಿ ಸಿಗುತ್ತೆ. ವ್ಯಾಪಾರಿಗಳಿಗೂ ಲಾಭ ಹೆಚ್ಚಿಗೆ ಸಿಗುತ್ತೆ. ಸ್ವಲ್ಪ ಸಿಹಿ ಅಂಶ ಕಡಿಮೆ ಬೇರೆ ತಳಿಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ. ಇನ್ನು ಹೊನ್ನಾವರ ಕಬ್ಬು ಹೆಚ್ಚು ಸಿಹಿಯನ್ನ ಹೊಂದಿರುವ ಕಬ್ಬದು. ಬೆಲ್ಲಕ್ಕೆ ಸಕ್ಕರೆಗೆ ವಿಶೇಷವಾಗಿ ಬಳಸುವ ಕಬ್ಬಿನ ತಳಿಗಳೂ ಇದಾವೆ. ಹೊನ್ನಾವರ ಕಬ್ಬನ್ನ ಬೆಲ್ಲಕ್ಕೆ ಹಿಂದೆಲ್ಲ ಉಪಯೋಗ ಮಾಡಲಾಗ್ತಾ ಇತ್ತು. ಮಂಡ್ಯದ ವಿಸಿ ಫಾರಂನಲ್ಲಿ ಕಬ್ಬು ಕುರಿತಂತೆ ಆಳವಾದ ಅಧ್ಯಯನಗಳು ನಡೀತದವೆ. ತಳಿ ಅಭಿವೃದ್ಧಿಯ ಕೆಲಸಗಳು ಸಾಗಿದವೆ. ಕಬ್ಬು ನಾಲಾ ಪ್ರದೇಶಗಳಲ್ಲಿ ವಾಣಿಜ್ಯ ಬೆಳೆ. ಕರ್ನಾಟಕದ ಉತ್ತರ ಭಾಗಗಳಲ್ಲೂ ಕಬ್ಬನ್ನ ಹೇರಳವಾಗಿ ಬೆಳೆಯಲಾಗ್ತಾ ಇದೆ. ಮಂಡ್ಯ, ಮೈಸೂರು ಅಲ್ಲದಲ್ಲೇ ವಿಜಯಪುರ, ಬಾಗಲಕೋಟೆ ಮುಂತಾದ ಪ್ರದೇಶಗಳಲ್ಲೂ ಕಬ್ಬು ಅಲ್ಲಿಯ ರೈತರ ನೆಚ್ಚಿನ ಬೆಳೆ. ಇತರೆ ಜಿಲ್ಲೆಗಳಲ್ಲೂ ರೈತರು ಕೆರೆ ನೀರಿನ ಆಶ್ರಯ, ನಾಲಾ ನೀರಿನಿಂದಲೂ ಇಲ್ಲವೇ ಕೊಳವೆ ಬಾವಿ ನೀರಿನಿಂದಲೂ ಎಕರೆಗಟ್ಟಲೆ ಬೆಳೆದು ಬೆಲ್ಲ ಮಾಡಿಕೊಂಡು ಇಲ್ಲವೇ ಹತ್ತಿರದ ಸಕ್ಕರೆ ಕಾರ್ಖಾನೆಗಳಿಗೆ ಸಾಗಿಸಿ ದುಡ್ಡನ್ನು ಮಾಡಿಕೊಳ್ತಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಹೊಸಹಳ್ಳಿಯ ದಿವಂಗತ ಪ್ರಫುಲ್ಲ ಚಂದ್ರ ಅವರು 25 ವರ್ಷಗಳಿಗಿಂತ ಹೆಚ್ಚು ಕಾಲ ಕಬ್ಬನ್ನ ಪೋಷಣೆ ಮಾಡಿ ದಾಖಲೆಯನ್ನ ನಿರ್ಮಿಸಿದರು. ಕಬ್ಬಿನಲ್ಲಿ ಎಷ್ಟೋ ಜನ ಒಣ ಎಲೆಗಳನ್ನ ಸುಟ್ಟು ಹಾಕ್ಬಿಡ್ತಾರೆ, ಆದರೆ ಅದನ್ನ ಕಾಂಪೋಸ್ಟ್ ಮಾಡಿ ಅಥವಾ ಅಲ್ಲೇ ಕರಗೋ ರೀತಿಯಲ್ಲಿ ಗಮನಹರಿಸಿರುವ ರೈತರು ಇದ್ದಾರೆ. ಹೀಗೆ ಕಬ್ಬಿನ ಬಗ್ಗೆ ಮಾತಾಡ್ತಾ ಹೋದ್ರೆ ಹತ್ತಾರು ಸಂಗತಿಗಳು ನಮಗೆ ಸಿಕ್ತಾ ಹೋಗ್ತವೆ. ಈಗ ಕೇಳಿ ಕಬ್ಬು, ಕಬ್ಬಿನ ರಸದ ಸೇವನೆ ಕುರಿತಂತೆ ಹಾಡು. ಕಬ್ಬಿನಿಂದ ಬೆಲ್ಲ ಸಕ್ಕರೆ ಹಲವು ರೈತರಿಗೆ ಅಕ್ಕರೆ, ಕಾಳಜಿ ಕೊಟ್ಟರೆ ಇಳುವರಿ ಅಚ್ಚರಿ. ಕಬ್ಬಿನಿಂದ ಬೆಲ್ಲ ಸಕ್ಕರೆ, ಕಬ್ಬಿನಿಂದ ಬೆಲ್ಲ ಸಕ್ಕರೆ. ಬಹುವಾರ್ಷಿಕ ಬೆಳೆ ಎಲ್ಲೆಡೆ ನಾರು ಎಳೆಯಳೆ, ಇದಿದ್ದರೆ ಇಲ್ಲ ಕಳೆ ಆರೋಗ್ಯಕ್ಕೆ ಕಹಳೆ, ಆರೋಗ್ಯಕ್ಕೆ ಕಹಳೆ. ಕಬ್ಬಿನಿಂದ ಬೆಲ್ಲ ಸಕ್ಕರೆ, ಕಬ್ಬಿನಲ್ಲಿ ಹೂವು ಬಿಳಿ ಬಿಡುತ್ತೆ ಬೇರು ಗೆಣ್ಣುಗಳಲ್ಲಿ, ರಸದಲ್ಲಿ ಸಿಹಿ ಸೂಕ್ರ ನೀಡುತ್ತೆ ದೇಹಕ್ಕೆ ಹುಮ್ಮಸ್ಸು, ನೀಡುತ್ತೆ ದೇಹಕ್ಕೆ ಹುಮ್ಮಸ್ಸು. ಕಬ್ಬಿನಿಂದ ಬೆಲ್ಲ ಸಕ್ಕರೆ, ಕಬ್ಬಿನಲ್ಲಿ ಹೂವು ಬಿಳಿ ರಸದಲ್ಲಿ ಸಿಹಿ ಸೂಕ್ರು, ನೀಡುತ್ತೆ ದೇಹಕ್ಕೆ ಹುಮ್ಮಸ್ಸು, ನೀಡುತ್ತೆ ದೇಹಕ್ಕೆ ಹುಮ್ಮಸ್ಸು. ಕಬ್ಬಿನಿಂದ ಬೆಲ್ಲ ಸಕ್ಕರೆ. ಅಂದ ಚಂದದ ಕಬ್ಬು ಮೂಳೆಗಳಿಗೆ ಕವಚ, ಯಕೃತ್ನ ರಕ್ಷಕ,

ಜೇನು ಕುರುಬ ಮತ್ತು ಕೊರಗ ಸಮುದಾಯದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ 2021-22 ಸಾಲಿನಲ್ಲಿ ಗೊತ್ತು ಮಾಡಿದ 437.38 ಲಕ್ಷ ರೂಪಾಯಿ ಅನುದಾನದ ಕ್ರಿಯಾ ಯೋಜನೆಗೆ ಅವು ಅನುಮೋದನೆ ಕೊಟ್ಟಳು. ಜೇನು ಕುರುಬರು ವಾಸ ಮಾಡುವ ಹಾಡಿಗಳಿಗೆ ಎಲ್ಲ ರೀತಿಯ ಅಗತ್ಯ ಸೌಕರ್ಯಗಳಿಗೆ 250.88 ಲಕ್ಷ ರೂಪಾಯಿ, ಕೃಷಿ ಕೆಲಸಕ್ಕೆ ಸಂಬಂಧಿಸಿದಂಗೆ ಡೀಸೆಲ್ ಮೋಟಾರ್ ಹಂಗೆ ಪೈಪ್ಗಳನ್ನ ತಗಣಿಕೆ 30 ಲಕ್ಷ ರೂಪಾಯಿ ಸೇರಿದಂಗೆ ಬ್ಯಾರೆ ಬ್ಯಾರೆ ರೀತಿಯ ಅಗತ್ಯ ಸೌಕರ್ಯಗಳ ಕ್ರಿಯಾ ಯೋಜನೆಗೆ ಅನುಮೋದನೆ ಕೊಟ್ಟಳು. ನಗರಸಭೆ ವತಿಯಿಂದ ಡೇ ನಾಲ್ಮ್ ಯೋಜನೆಯಡಿಲಿ ಬೀದಿ ಬದಿ ವ್ಯಾಪಾರಿಗಳ ಜೀವನೋಪಾಯ ಸಂರಕ್ಷಣೆ ಮತ್ತು ಬೀದಿ ವ್ಯಾಪಾರ ನಿಯಂತ್ರಣ ಅಧಿನಿಯಮ 2014ರಡಿಲಿ ಬೀದಿ ಬದಿ ವ್ಯಾಪಾರಿಗಳ ಸಮೀಕ್ಷೆ ಇದೇ ತಿಂಗಳ 20 ನಡೆದದೇತ ನಗರಸಭೆ ಪೌರಾಯುಕ್ತರು ತಿಳಿಸೇಳು. ಅದರಿಂದ ಮಡಿಕೇರಿ ಪಾಟಿನ ಎಲ್ಲಾ ಬೀದಿ ಬದಿ ವ್ಯಾಪಾರಿಗ ಸಮೀಕ್ಷೆ ಮಾಡಿಕೆ ಬರುವ ಸಮೀಕ್ಷೆದಾರರಿಗೆ ತಮ್ಮ ಪಡಿತರ ಚೀಟಿ, ಆಧಾರ್ ಕಾರ್ಡ್, ಆದಾಯ ಪ್ರಮಾಣ ಪತ್ರ, ಮೊಬೈಲ್ ನಂಬರ್, ಫೋಟೋ, ಬ್ಯಾಂಕ್ ಪಾಸ್ಬುಕ್ ಸೇರಿದಂಗೆ ಎಲ್ಲಾ ರೀತಿಯ ದಾಖಲಾತಿಗಳನ್ನ ಕೊಡುವಂಗೆ ಅವು ಮನವಿ ಮಾಡಿದಳು. ಕೇಂದ್ರ ಸರ್ಕಾರದ ನ್ಯಾಷನಲ್ ಇ ಸ್ಕಾಲರ್ಶಿಪ್ ಯೋಜನೆಯಡಿಲಿ ವಿಶೇಷಚೇತನ ವಿದ್ಯಾರ್ಥಿಗಳಿಂದ 2021-22 ಸಾಲಿಗೆ ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಕೋರ್ಸ್ ವಿದ್ಯಾರ್ಥಿಗಳಿಗೆ ಆನ್ಲೈನ್ಲಿ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಇದೇ ಡಿಸೆಂಬರ್ 31 ಆಖೇರಿ ದಿನ ಆಗಿತ್ತು. ಸಾಗರ ಸಂಗಮ ಸಾಂಸ್ಕೃತಿಕ ಅಕಾಡೆಮಿ ವತಿಯಿಂದ ಬೆಂಗಳೂರಿನ ವಿಶ್ವಕರ್ಮ ಸಮಾಜದಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಹಂಗೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿರಾಜಪೇಟಿನ ಲಕ್ಷ ಬಿಯುಕೆ ಕರ್ನಾಟಕ ನಾಟ್ಯರತ್ನ ಪ್ರಶಸ್ತಿ ಕೊಟ್ಟು ಗೌರವಿಸಿದ್ದು. ಇವು ವಿರಾಜಪೇಟೆನ ಸಂತ ಅನ್ನಮ್ಮ ಶಾಲೆಯಲ್ಲಿ 3ನೇ ಕ್ಲಾಸ್ ಓದ್ತಾವಳು. ಮಡಿಕೇರಿ ಪೇಟೆನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ತರಬೇತಿ ಸಂಸ್ಥೆ ಕೊಡಗು ಹಂಗೆ ಹಾಸನ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಬರುವ ಸಹಕಾರ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳಿಗೆ 6 ತಿಂಗಳುಗಳ ದೂರ ಶಿಕ್ಷಣ ಡಿಪ್ಲೊಮೋ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ತರಬೇತಿ ಬರುವ ಜನವರಿ 1 ಸುರಾದೆ. ಅದರಿಂದ ಸಹಕಾರ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳಿಗೆ ಅರ್ಜಿ ಹಾಕಕ್ಕೆ ಅರ್ಜಿ ಕೊಡಿಕೆ ಇದೇ ತಿಂಗಳ 31 ಆಖೇರಿ ದಿನ. 2021-22 ಸಾಲಿ ಕೊಡಗು ಜಿಲ್ಲಾ ಪೊಲೀಸ್ ಘಟಕದಲ್ಲಿ ಖಾಲಿ ಇದ್ದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪುರುಷ ಮತ್ತು ಮಹಿಳಾ ಒಟ್ಟು 50 ಚಾಕ್ರಿಗಳ ನೇಮಕಾತಿ ಸಂಬಂಧ ಈಗಾಗಲೇ ಲಿಖಿತ ಪರೀಕ್ಷೆಗೆ ಹಾಜರಾಗಿ 1:5 ಅನುಪಾತದಲ್ಲಿ ಅರ್ಹರಾಗಿರುವ ವಿದ್ಯಾರ್ಥಿ ಅಭ್ಯರ್ಥಿಗಳಿಗೆ ಇದೇ ಡಿಸೆಂಬರ್ 28 ಹೊತ್ತಾರೆ 6:30 ಮಡಿಕೇರಿ ಪೇಟೆನ ಜನರಲ್ ತಿಮ್ಮಯ್ಯ ಆಟದ ಬಾಣಿಲಿ ದೇಹದಾರ್ಢ್ಯತೆ ಮತ್ತು ಸಹಿಷ್ಣುತೆ ಪರೀಕ್ಷೆ ನಡೆದಿದೆ. ಅರ್ಹ ಅಭ್ಯರ್ಥಿಗ ಎಲ್ಲ ಮೂಲ ದಾಖಲಾತಿ ತಗೊಂಡು ಅಂದ ಹಾಜರಾಗುವಂಗೆ ಜಿಲ್ಲಾ ಪೊಲೀಸ್ ಇಲಾಖೆನ ಅಧೀಕ್ಷಕರು ಮತ್ತು ಪೊಲೀಸ್ ನೇಮಕಾತಿ ಸಮಿತಿ ಅಧ್ಯಕ್ಷರಾದ ಕ್ಷಮಾ ಮಿಶ್ರಾವು ಪ್ರಕಟಣೆಯಲ್ಲಿ ತಿಳಿಸಿದಳು. ಕೊಡಗು ಜಿಲ್ಲೆಯಲ್ಲಿ ಇಂದು ಒಟ್ಟು 12 ಹೊಸ ಕೊರೋನಾ ಸೋಂಕಿತರು ಕಂಡುಬಂದಳು. ವಿರಾಜಪೇಟೆ ತಾಲೂಕಲ್ಲಿ 6, ಸೋಮರ್ಪೇಟೆ ತಾಲೂಕಲ್ಲಿ 6 ಪ್ರಕರಣಗಳಿದ್ದು ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 39 ಆಗಿಟ್ಟುತ್ತ ಜಿಲ್ಲಾಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272-23018. Breathe like a lion, crouch like a tiger. Show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22551. ಪೇರೂರು ಗ್ರಾಮ ಅಪ್ಪಚ್ಚಿನ ಒಕ್ಕಡ ಗುರುಕಾರಣಂಗ ಕಲಿಯ ಕೊಡಪಾನ ಒಕ್ಕ 5 ಮನೆಯಲ್ಲಿ ಇದೇ 19 ನಾರಾಚ ಮಧ್ಯಂತರ ಮೀದ 3 ಬೆಚ್ಚಂಡಿತ್. ಒಕ್ಕ ಕಾರ ತಾಮನೆ ಪೊಮ್ಮಕ್ಕ ಇಂಡ ಸಂಸಾರ ಬೆಂದಕ ಎಲ್ಲ ಬಂತು ಗುರುಕಾರಂಡ ಆಶ್ವಾದ ಪಡೆದೋಣ ಅಪ್ಪಚ್ಚಿನ ಒಕ್ಕ ಪಟ್ಟೆದಾರ ಪಿಂಜ ಒಕ್ಕ ಕಾರ ಕಟ್ಟಂಡಿತ್. ಸೋಮವಾರಪೇಟೆ ತಾಲೂಕು ಹಿಂದೂ ಮಲಯಾಳ ಸಮಾಜದ ವಾರ್ಷಿಕ ಮಹಾಸಭೆ, ಸಾಧಕರಿಗೆ ಸನ್ಮಾನ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಪೂಕಳಂ ಹಾಗೂ ನೃತ್ಯ ಸ್ಪರ್ಧೆ ನಾಳೆ ಭಾನುವಾರ ಬೆಳಿಗ್ಗೆ 7 ಸಂಜೆ 7 ಸೋಮರ್ಪೇಟೆ ಕೊಡವ ಸಮಾಜದಲ್ಲಿ ನಡೆಯಲಿದೆ. ಸಮಾಜ ಬಾಂಧವರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಸಮಾಜದ ಅಧ್ಯಕ್ಷರಾದ ವಿಎಂ ವಿಜಯ್ ಮತ್ತು ಪದಾಧಿಕಾರಿಗಳು ಕೇಳಿಕೊಂಡಿದ್ದಾರೆ. ಮದುವೆ ಹಾಗೂ ಇನ್ನಿತರ ಸಮಾರಂಭಗಳಿಗೆ ಬೇಕಾದ ಎಲ್ಲಾ ರೀತಿಯ ಮಕ್ಕಳ, ಮಹಿಳೆಯರ, ಪುರುಷರ ಬಟ್ಟೆಗಳಿಗಾಗಿ ಭೇಟಿ ಕೊಡಿ ಅಭಿಷೇಕ್ ಸಿಲ್ಕ್ಸ್ ಅಂಡ್ ಸೆಲೆಕ್ಷನ್ಸ್, ಸತ್ಯನಾರಾಯಣ ಕಾಂಪ್ಲೆಕ್ಸ್, ವಿರಾಜಪೇಟೆ. ನಿಮ್ಮ ಮನೆಗೆ ಬೇಕಾದ ಸಿರಾಮಿಕ್ ಹಂಚು ಫಾರ್ಮ್ ರೂಫ್ ಬ್ರ್ಯಾಂಡ್ ಅತ್ಯಾಕರ್ಷಕ ಕಲರ್ಸ್ ಹಾಗೂ ಅತ್ಯುತ್ತಮ ದರದಲ್ಲಿ ಸಂಪರ್ಕಿಸಿ ರಿಯಾ ಟ್ರೇಡರ್ಸ್ ಕಾಲ್ 9742397423. ಮನವಟ್ಟಿರ ಒಕ್ಕಾರ ಗುರುಕಾರಣಂಗ ಮೀದಿ ವೆಪ್ಪ ಕೊಯ್ಮೇನ ಇದೇ ಪತ್ತೊಯ್ಮದಂಗ ನಾರಾಚ ಪಲಾಕ ಪತ್ತು ಗಂಟೆಗೆ ನೆಲಜಿಲ್ಲುಳ್ಳ ಒಕ್ಕಡ ಐನು ಮನೆಯಲ್ಲಿ ವೆಚ್ಚಂಡಿತ್ತು. ಒಕ್ಕಾರ ತಾಮನೆ ಪೊಮ್ಮಕ್ಕ ಬಿಂದು ಚಂಗಾದ್ಯ ಸಂಸಾರಡೆ ಬಂತು ಗುರುಕಾರಣ ಆಶ್ವಾದ ಪಡೆದೋಣ ಮನವಟ್ಟಿರ ಒಕ್ಕ ಪಟ್ಟೆದಾರ ಪಿಂಗ ಒಕ್ಕಾರ ಕಟ್ಟಂಡಿತ್ತು. ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ಅಪ್ ಮೂಲಕ ತಯಾರಾದ ಕ್ಯೂ ಎಲ್ಇಡಿ ಸ್ಮಾರ್ಟ್ ಆಂಡ್ರಾಯ್ಡ್ ಟಿವಿ ಹ್ಯಾಶ್ಟ್ಯಾಗ್ ಇದೀಗ ಕೊಡಗಿನಲ್ಲಿಯೇ ಪ್ರಪ್ರಥಮವಾಗಿ ವಿರಾಜಪೇಟೆಯ ಚಿಕ್ಕಪೇಟೆ ಯೂನಿಯನ್ ಕಾರ್ಪೊರೇಷನ್ ಬ್ಯಾಂಕ್ ಪಕ್ಕದಲ್ಲಿರುವ ಹ್ಯಾಶ್ಟ್ಯಾಗ್ ಮಳಿಗೆಯಲ್ಲಿ ಲಭ್ಯ. ಭೇಟಿ ನೀಡಿ, ಖರೀದಿಸಿ, ಸ್ವದೇಶಿ ಉತ್ಪನ್ನಗಳಿಗೆ ಉತ್ತೇಜನ ನೀಡಿ. ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಗೋಣಿಗೊಪ್ಪ, ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳ ಉತ್ತಮ ಗುಣಮಟ್ಟದ ಕಳೆ ಕುಚ್ಚುವ ಯಂತ್ರಗಳು, ಕೀಟನಾಶಕಗಳು, ಸಿಂಪರಣಾ ಯಂತ್ರಗಳು, ಕಾಫಿ ತುಂಬಿಸುವ ಪ್ಲಾಸ್ಟಿಕ್ ಚೀಲಗಳು, ಟಾರ್ಪಾಲಿನ್ಸ್, ಎಲ್ಲ ವಿಧದ ನೀರಾವರಿ ಪಂಪ್ ಸೆಟ್ಗಳು ಲಭ್ಯ. ಅಲ್ಲದೆ ನಮ್ಮಲ್ಲಿ ಸ್ಪ್ರಿಂಕ್ಲರ್ ಜೆಟ್ಗಳು ಮತ್ತು ಸ್ಕಿಪ್ಪರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಕೂಡ ಲಭ್ಯ. ನಮ್ಮಲ್ಲಿ ಮನೆ ಬಳಕೆ ಹಾಗೂ ವಾಣಿಜ್ಯ ಬಳಕೆಯ ಜನರೇಟರ್ ಕೂಡ ದೊರೆಯುತ್ತದೆ. ಸಂಪರ್ಕಿಸಿ ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಪ್ಲಾಂಟರ್ಸ್ ನೀಡ್ಸ್, ಆಪೋಸಿಟ್ ಕಾರ್ಪೊರೇಷನ್ ಬ್ಯಾಂಕ್, ಬೈಪಾಸ್ ರೋಡ್, ಗೋಣಿಗೊಪ್ಪಲ್. ಕಾಲ್ 08274298705, ಮೊಬೈಲ್ 9972218440 ಅಥವಾ 9448448744. ಇದೇ 19 ಮತ್ತು 20 ನಡೆಯಬೇಕಾಗಿದ್ದ ಗರಗಂದೂರು ರಾಜಪ್ರಭಾ ಕಾಲೋನಿಯ ಮತ್ತಾರಿ ಮನೆ ರಮೇಶ್ ಪದ್ಮಾ ದಂಪತಿ ಪುತ್ರ ರಾಜೇಶ್ ಹಾಗೂ ಸುಳ್ಯ ಮರ್ಕಂಜ ಕೊಡಪಾಲ ಮನೆ ಕಲ್ಪನಾ ಅವರ ವಿವಾಹವನ್ನು ಅನಿವಾರ್ಯ ಕಾರಣದಿಂದ ಮುಂದೂಡಲಾಗಿದೆ. ಆಹ್ವಾನಿತರೆಲ್ಲ ಇದನ್ನರಿತು ಸಹಕರಿಸುವಂತೆ ಎರಡೂ ಕುಟುಂಬಸ್ಥರು ಕೋರಿದ್ದಾರೆ. ಕೊಡಗು ಕಾಫಿ ಬೆಳೆಗಾರರ ಸಹಕಾರ ಸಂಘ ನಿಯಮಿತ ಮಡಿಕೇರಿ ಇದರ 2020-21 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 20 ಸೋಮವಾರ ಮಡಿಕೇರಿಯಲ್ಲಿರುವ ಕೊಡವ ಸಮಾಜದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಎಂಪಿ ದೇವಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಘದ ಸದಸ್ಯರೆಲ್ಲ ಮಹಾಸಭೆಗೆ ಆಗಮಿಸಿ ಸಹಕರಿಸುವಂತೆ ಸಂಘದ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ನೆಲಜಿ ಗ್ರಾಮ ಕೋಟೇರ ಒಕ್ಕಡ ಗುರುಕರ್ಣಂಗ ಮೀದಿ ಬೆಪ್ಪ ಕಾರ್ಯ ನಾಳೆ ನಾರಾಚ ಪೊಲಕ 10 ನೆಲಜಿ ಗ್ರಾಮದಲ್ಲುಳ್ಳ ಒಕ್ಕ ಕೈಮಠದ ನಡಪ. ಒಕ್ಕಾರ ತಾಮನೆ ಪೊಮ್ಮಕ್ಕ ಬಿಂದು ಚಂಗಾದ್ಯ ಸಂಸಾರಡೆ ಬರೋಣ ಕೋಟೇರ ಒಕ್ಕ ಆಡಳಿತ ಮಂಡಳಿ ಕಾರ ಕಟ್ಟಂಡಿತು. ಏನ್ರಿ ನಿಮ್ಗೊಂದ್ ವಿಷಯ ಗೊತ್ತಾಯ್ತಾ? ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಆದ ಸ್ಯಾನ್ ಸಿಟಿ ಅವರು ಪಿರಿಯಾಪಟ್ಟಣದಲ್ಲಿ ವಿಶ್ವ ದರ್ಜೆಯ ಗುಣಮಟ್ಟದ ಹೊಸ ಬಡಾವಣೆ ಸ್ಯಾನ್ ಸಿಟಿ ನ್ಯೂ ಟೌನ್ ಮಾಡಿದ್ದಾರೆ. ವಾವ್, ಹಾಗಾದ್ರೆ ಅಲ್ಲೇ ಸೀಟ್ ತಗೋಬೇಕು. ಏನೆಲ್ಲ ಫೆಸಿಲಿಟಿ ಇದೆ? ಡಿಸಿ ಕನ್ವರ್ಟೆಡ್, ಡಿಟಿಸಿಪಿ ಅಪ್ರೂವ್ಡ್, ಬ್ಯಾಂಕ್ ಲೋನ್ ಫೆಸಿಲಿಟಿ ಕೂಡ ಇದೆ. ಅಲ್ಲದೆ 40 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಓವರ್ ಹೆಡ್ ಟ್ಯಾಂಕ್, ಪಾರ್ಕ್, ಜಾಗಿಂಗ್ ಟ್ರ್ಯಾಕ್, ವಾಟರ್ ಫೌಂಟೇನ್, ಎಂಟ್ರೆನ್ಸ್ ಆರ್ಚ್, ಎಲ್ಲ ನಾಗರಿಕ ಸೌಲಭ್ಯಗಳು ಸಂಪೂರ್ಣಗೊಂಡಿದೆ. ಇಷ್ಟೆಲ್ಲ ಇದೆಯಾ? ಇನ್ನೂ ಇದೆ. ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ನ್ಯಾಷನಲ್ ಹೈವೇಯಿಂದ ಕೇವಲ 200 ಮೀಟರ್ ದೂರ ಸರ್ಕಾರಿ ಕಚೇರಿಗಳು, ಬ್ಯಾಂಕ್, ಪೆಟ್ರೋಲ್ ಪಂಪ್ಸ್, ಸ್ಕೂಲ್ಗೆ ಕೇವಲ 5 ನಿಮಿಷದ ಪ್ರಯಾಣ. ಒಮ್ಮೆ ಭೇಟಿ ಕೊಡಿ ವಿಶ್ವ ದರ್ಜೆಯ ಮೊಟ್ಟ ಮೊದಲ ಬಡಾವಣೆ ಈಗ ನಿಮ್ಮ ಪಿರಿಯಾಪಟ್ಟಣದಲ್ಲಿ. ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ಉಚಿತವಾಗಿ ನಿವೇಶನ ನೋಡಲು ವಾಹನ ಸೌಲಭ್ಯ ಒದಗಿಸಲಾಗುತ್ತಿದೆ. ಸಂಪರ್ಕಿಸಿ 9243002323 ಅಥವಾ 9243002424. ಫೋಟೋ ಹಾಗೂ ವಿಡಿಯೋಗಳಿಗೆ ವಾಟ್ಸ್ಆಪ್ ಮಾಡಿ 9731901111. ಡಿಸೆಂಬರ್ 11 ಮರಣಪಟ್ಟ ಶಿರಂಗಳಿ ಗ್ರಾಮ ಉಡುವೇರ ಸುಬ್ಬಯ್ಯ ಐಂಡ ಪೊಣ್ಣು ಚೋಂದಮ್ಮ ಕಮಲು ಐಂಡ ಮಾದ ಕಾರ್ಯ ಇದೇ 19 ನಾರಾಜ ಪೊಲಕ 12 ಶಿರಂಗಳಿ ಗ್ರಾಮತ್ತುಳ್ಳ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಾರ ಊರುಕಾರ ಬಿಂದು ಚಂಗಾದ್ಯ ಇದನ್ನೇ ಆಹ್ವಾನ ದರ್ಜಿತು ಬರೋಣ ಉಡುವೇರ ಸುಬ್ಬಯ್ಯ ಮಕ್ಕ ಪಿಂಗ ಸಂಸಾರ ಕಟ್ಟಂಡಿತು. ಕೇಳುಗರೆ, ನಾಳೆ ಬೆಳಿಗ್ಗೆ 9 ಕೊಡವ ಸಿರಿ ಕಾರ್ಯಕ್ರಮದಲ್ಲಿ ಕೊಡಗು ಹಾಕಿಪಿಂಗ ಪಾಂಡಂಡ ಕುಟ್ಟಣಿ ಸಂಯೋಜಿತ ಕಾರ್ಯಕ್ರಮ. ವಿಷಯ ತಜ್ಞರು ಮಾಳೇಟಿರ ಶ್ರೀನಿವಾಸ್. ಪ್ರಸ್ತುತಪಡಿಸುತ್ತಾರೆ ಕೂಪದಿರ ಶಾರದಾ ನಂಜಪ್ಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಸಮಾಚಾರ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲಾ ರೀತಿಯ ಫರ್ನಿಚರ್ಗಳು ವಿಶೇಷ ರಿಯಾಯಿತಿ ದರದಲ್ಲಿ. ಕ್ವಿಕರ್ ಬಜಾರ್ ಡಿಸಿಸಿ ಬ್ಯಾಂಕ್ ಎದುರು ನಾಪುಕ್ಲು ಮತ್ತು ಗೌಳಿಬೀದಿ ಸೆಂಟ್ರಲ್ ಬ್ಯಾಂಕ್ ಹತ್ತಿರ ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಂಡ ಮಮತಾಜಿನ. ನೆಲ್ಲು ಬಳತುವಕ ರೈತಂಕ ಪುರುಡು ಕೊಡಪಕ ಕೇರಳ ರಾಜ್ಯದ ನೆಲ್ಲು ಬಳಕ ಸಬ್ಸಿಡಿ ಕೊಡಪನಕ್ಕೆ ಎಲ್ಲಿಯೂ ಮಾಡುವನಕ್ಕೆ ವಿಧಾನ ಪರಿಷತ್ ಪ್ರಸ್ತಾವನೆ ಮಾಡುವೆಂದು ವಿಧಾನ ಪರಿಷತ್ ಸದಸ್ಯ ಮಂಡೆಪಂಡ ಪಿ ಸುಜಾಕುಶಾಲಪ್ಪ ಅಣ್ಣಜಿ. ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ವಿಕಾ ಸೂಪರ್ ಸ್ಟಾರ್ ರೈತ ಕಾರ್ಯಕ್ರಮಕ್ಕೆ ಇವು ಮುಳಿಯಿಟ್ಟಿತು ತಕ್ಕ ಬರಂದತ್ತು. ರೈತ ಸಾಧಕಗಳ ಗುರುತು ಮಾಡಿತು ಸ್ಟಾರ್ ಬಿರುದು ಕೊಡಪ್ಪ. ಈ ಕಾರ್ಯಕ್ರಮದ ಕೊಡಗರ ಕೃಷಿಗೆ ಸಂಬಂಧಪಟ್ಟ ನೇಂಗಿ ನೊಗ ನೆಲ್ಲು ಅಳಪ ಪರೆ ಕೂಡನಕ್ಕೆ ಪಲತರ ವಸ್ತುರ ಪ್ರದರ್ಶನ ಇಂಜತ್. ಸಾಧಕ ರೈತಂಗಡ ಮಾಹಿತಿರ ಪೋಸ್ಟರ್ನ ಕೃಷಿ ವಿಜ್ಞಾನ ಕೇಂದ್ರದ ಪಿರಿಯ ವಿಜ್ಞಾನಿ ಬಿಡುಗಡೆ ಮಾಡಿಚಿ.